ರಾಜ್ಯಗಳಿಗೆ 50 ವರ್ಷಗಳ ಅವಧಿಗೆ ಬಡ್ಡಿರಹಿತವಾಗಿ 1.5 ಲಕ್ಷ ಕೋಟಿ ರೂಪಾಯಿಗಳ ನೆರವನ್ನು ಮೂಲಸೌಕರ್ಯ ಅಭಿವೃದ್ಧಿಗೆ ನೀಡುವುದಾಗಿ ನಿರ್ಮಲಾ ಸೀತಾರಾಮನ್ ತಮ್ಮ ಬಜೆಟ್ನಲ್ಲಿ ಘೋಷಿಸಿದ್ದಾರೆ. 2021ರಲ್ಲಿ ಈ ಯೋಜನೆಯನ್ನ ಮೊದಲ ಬಾರಿಗೆ ಜಾರಿಗೆ ತರಲಾಗಿತ್ತು. ಅದರ ಯಶಸ್ಸಿನ ಆಧಾರದ ಮೇಲೆ ಎರಡನೇ ಯೋಜನೆಯನ್ನು 2025ರಿಂದ 2030ಕ್ಕೆ ವಿಸ್ತರಿಸಲಾಗಿದೆ. ಹೊಸ ಯೋಜನೆಗಳಿಗಾಗಿ 10 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಎಂದಿದ್ದಾರೆ. 12 ಲಕ್ಷದವರೆಗೆ ಆದಾಯ ತೆರಿಗೆ ಇರುವುದಿಲ್ಲ. 0-4 ಲಕ್ಷದವರೆಗೆ ಆದಾಯ ಹೊಂದಿದವರಿಗೆ ತೆರಿಗೆಯಿಂದ ವಿನಾಯಿತಿ ನೀಡಲಾಗಿದೆ. 4-8 ಲಕ್ಷದವರೆಗೆ ಆದಾಯ ಹೊಂದಿದವರಿಗೆ 5% ತೆರಿಗೆಯನ್ನು ವಿಧಿಸಲಾಗಿದೆ. 8-12 ಲಕ್ಷದವರೆಗೆ ಆದಾಯ ಹೊಂದಿದವರಿಗೆ 10% ಆದಾಯ ತೆರಿಗೆಯನ್ನು ವಿಧಿಸಲಾಗಿದೆ. 12-16 ಲಕ್ಷದವರೆಗೆ ಆದಾಯ ಹೊಂದಿದವರಿಗೆ 15% ಆದಾಯ ತೆರಿಗೆಯನ್ನು ವಿಧಿಸಲಾಗಿದೆ. 16-20 ಲಕ್ಷದವರೆಗೆ ಆದಾಯ ಹೊಂದಿದವರಿಗೆ 20% ಆದಾಯ ತೆರಿಗೆಯನ್ನು ವಿಧಿಸಲಾಗಿದೆ. 20-24 ಲಕ್ಷದವರೆಗೆ ಆದಾಯ ಹೊಂದಿದವರಿಗೆ 25% ಆದಾಯ ತೆರಿಗೆಯನ್ನು ವಿಧಿಸಲಾಗಿದೆ. ಹಿರಿಯ ನಾಗರಿಕರಿಗೆ 1 ಲಕ್ಷ ರೂಪಾಯಿಗಳವರೆಗೆ ಟಿಡಿಎಸ್ ವಿನಾಯಿತಿ ನೀಡಲಾಗಿದೆ. ಆದಾಯ ಮೂಲದಿಂದ ತೆರಿಗೆ ಸಂಗ್ರಹ 7 ಲಕ್ಷದಿಂದ 10 ಲಕ್ಷಕ್ಕೆ ಹೆಚ್ಚಳ ಮಾಡಲಾಗಿದೆ. ವಿದೇಶದಿಂದ ರವಾನಿಸುವ ಹಣದ ಮೇಲಿನ ಟಿಡಿಎಸ್ ಕಡಿತ ಮಾಡಲಾಗಿದೆ. ಕ್ಯಾನ್ಸರ್, ಅಪರೂಪದ ಕಾಯಿಲೆಗಳಿಗೆ ಸಂಬಂಧಿಸಿದ 36 ಔಷಧಿಗಳಿಗೆ ಆಮದು ಮೇಲಿನ ಅಬಕಾರಿ ಸುಂಕದಿಂದ ರಿಯಾಯಿತಿ ನೀಡಲಾಗಿದೆ. ಎಲ್ಲಾ ಸರ್ಕಾರಿ ಶಾಲೆಗಳಿಗೂ ಬ್ರಾಡ್ಬ್ಯಾಂಡ್ ಸಂಪರ್ಕ, ಜಲಜೀವನ ಮಿಷನ್ ಯೋಜನೆ ಇನ್ನಷ್ಟು ವಿಸ್ತರಣೆ ಮಾಡಲಾಗಿದೆ. ವಿಮಾ ಕ್ಷೇತ್ರದಲ್ಲಿ 100% ವಿದೇಶಿ ಹೂಡಿಕೆಗೆ ಅವಕಾಶ ಕಲ್ಪಿಸಲಾಗಿದೆ. ಸಾರ್ವಜನಿಕ ಬ್ಯಾಂಕುಗಳ ಮೂಲಕ ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚಿನ ಸೌಲಭ್ಯಗಳ ವಿಸ್ತರಣೆ ಮಾಡಲಾಗಿದೆ. ಪ್ರವಾಸೋದ್ಯಮಕ್ಕೆ ಒತ್ತು ನೀಡಲಾಗಿದೆ. ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ 50 ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುವುದು. ಹೋಟೆಲ್ ನಿರ್ಮಾಣ ಹಾಗೂ ಇತರ ಮೂಲ ಸೌಕರ್ಯಗಳಿಗೆ ಒತ್ತು ನೀಡಲಾಗುವುದು. ಮುದ್ರಾ ಯೋಜನೆ ಮೂಲಕವೂ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಯೋಜನೆಗಳನ್ನು ರೂಪಿಸಲಾಗಿದೆ. ಒಟ್ಟಾರೆಯಾಗಿ 2025-26 ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಶಿಕ್ಷಣದಲ್ಲಿ ಉತ್ಕೃಷ್ಟತಾ ಕೇಂದ್ರಗಳ ಸ್ಥಾಪನೆಗೆ 500 ಕೋಟಿ ರೂಪಾಯಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 3ನೇ ಅವಧಿಯ ಮೊದಲ ಬಜೆಟ್ ಇದಾಗಿದೆ. ಆದಾಯ ತೆರಿಗೆ ಮಿತಿಯನ್ನು ಕಡಿಮೆ ಮಾಡಲಾಗಿದೆ. ಜೀವ ವಿಮಾ ಕ್ಷೇತ್ರದಲ್ಲಿ FDI ನೇರ ವಿದೇಶಿ ಹೂಡಿಕೆಗೆ 74%-100%ವರೆಗೆ ಅವಕಾಶ ಕಲ್ಪಿಸಲಾಗಿದೆ. ಒಟ್ಟು 36 ಜೀವರಕ್ಷಕ ಔಷಧಿಗಳ ಕಸ್ಟಮ್ಸ್ ಡ್ಯೂಟಿ ಮೇಲೆ ವಿನಾಯಿತಿ ನೀಡಲಾಗಿದೆ. ಇದೇ ಸಂದರ್ಭದಲ್ಲಿ ಧಾರವಾಡದ ಪ್ರಗತಿಪರ ರೈತರಾದ ಸಿದ್ದೇಶ್ವರ ರೋಣದ್ ಕೇಂದ್ರ ಸರ್ಕಾರದ 2025-2026 ಬಜೆಟ್ ಕುರಿತು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದು ಹೀಗೆ. ನಾನು ಸಿದ್ದೇಶ್ವರ ರೋಣದ್, ಪ್ರೋಗ್ರೆಸಿವ್ ಫಾರ್ಮರ್. ನಾನು ಇವತ್ತು ಸೀತಾರಾಮನ್ ಅವರ ಬಜೆಟ್ ನೋಡಿದೆ ಅಗ್ರಿಕಲ್ಚರ್ ಬಗ್ಗೆ. ಅವರು ಟೋಟಲ್ 1.7 ಕ್ರೋರ್ ಬಜೆಟ್ ಅನ್ನ ರೈತರಿಗೆ ಅನೌನ್ಸ್ ಮಾಡಿದ್ದಾರೆ. ಅವರು ಅಗ್ರಿಕಲ್ಚರ್ ನ ಫಸ್ಟ್ ಇಂಜಿನ್ ಅಂತ ಅನೌನ್ಸ್ ಮಾಡಿದ್ರು. ದೇಶದಲ್ಲಿ ಈ ಪ್ರೊಡಕ್ಷನ್ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಾರೆ. ಈ ಪಲ್ಸಿಸ್, ಆಮೇಲೆ ಪ್ರೈಮ್ ಮಿನಿಸ್ಟರ್ ಕಿಸಾನ್ ಯೋಜನಾ, ದೆನ್ ವಾಟರ್ ಮ್ಯಾನೇಜ್ಮೆಂಟ್, ದೆನ್ ಈ ಮೇಜ್ ಪ್ರೊಡಕ್ಷನ್ ನಲ್ಲಿ ಬೆಳೆ ಬಗ್ಗೆ, ಆಮೇಲೆ ಕ್ಲೈಮೇಟ್ ಸಪೋರ್ಟ್ಗೆ, ಮತ್ತೆ ಲೋನ್ ಅನೌನ್ಸ್ ಮಾಡಿದ್ದಾರೆ ರೈತರಿಗೆ 3-5 ಲಕ್ಷ ರೂಪಾಯಿ. ಅದು 1.8 ಕ್ರೋರ್ ರೈತರಿಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಯಾರ. ಕಾಟನ್ ಪ್ರೊಡಕ್ಷನ್ ಹೆಚ್ಚು ಮಾಡ್ರಿ ಅಂತ ಹೇಳ್ಯಾರ. ಅದಕ್ಕೆ ಸಪೋರ್ಟ್ ಅನೌನ್ಸ್ ಮಾಡ್ಯಾರ ಸೀತಾರಾಮನ್ ಅವರು. ಇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಟು ಗೆಟ್ ಕ್ವಾಲಿಟಿ ಸೀಡ್ಸ್, ಅಂದ್ರೆ ಬೀಜಗಳು ಏನಿದಾವು, ಒಳ್ಳೆ ಬೀಜಗಳನ್ನ ತಯಾರು ಮಾಡೋ ಸಲುವಾಗಿ ಒಂದು ನ್ಯಾಷನಲ್ ಮಿಷನ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಇದು 1.7 ಲಕ್ಷ ಕವರ್ ಆಗುತ್ತೆ ಅಂತ ಹೇಳ್ಯಾರ ಅವರು. ಇದನ್ನೆಲ್ಲ ನೋಡಿದ್ರೆ ರೈತರ ಬಗ್ಗೆ ಬಹಳ ಕಾಳಜಿ ಹೊಂದಿದ್ದಾರೆ. ಇದರಿಂದ ರೈತರಿಗೆ ಸಪೋರ್ಟ್ ಆಗುತ್ತೆ. ಅವರಿಗೆ ನಾನು ಧಾರವಾಡ ನಮ್ಮ ರೈತರ ಪರವಾಗಿ ವಂದನೆ ಮತ್ತೆ ಅಭಿನಂದನೆಗಳನ್ನ ಹೇಳಬಯಸ್ತೇನೆ. ಹೊಲದಲ್ಲಿ ಇವರು ಹೆಚ್ಚು ಶ್ರಮ ವಹಿಸಬೇಕು. ಈ ಒಂದೇ ಬೆಳೆಯನ್ನೇ ಬೆಳಿಬಾರ್ದು, ವಿವಿಧ ಬೆಳೆಗಳನ್ನ ಬೆಳಿಬೇಕು. ಈಗ ಇವರು ಒತ್ತು ಕೊಟ್ಟಂಗೆ ಕಾಟನ್ ಹೆಚ್ಚು ಬೆಳಿಬೇಕು, ಪಲ್ಸಿಸ್ ಹೆಚ್ಚು ಬೆಳಿಬೇಕು. ಯೂರಿಯಾ ಗೊಬ್ಬರ ಬಗ್ಗೆನೂ ಹೇಳ್ಯಾರ ಅವರು. FPO ಅಂದ್ರೆ ಫಾರ್ಮರ್ಸ್ ಕೋಆಪರೇಟಿವ್ ಸೆಕ್ಟರ್ ನ ಇನ್ಕ್ರೀಸ್ ಮಾಡ್ರಿ. ಒಬ್ಬರ ನೀವು ಮಾಡೋದಕ್ಕಿಂತ 10 ಮಂದಿ ಸೇರಿಸ್ಕೊರಿ, 100 ಮಂದಿ ಸೇರಿಸ್ಕೊರಿ. ಎಲ್ಲರೂ ಸೇರಿ ನೀವು ಬೆಳೆಯನ್ನ ಬೆಳೆದ್ರೆ ನಿಮ್ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗುತ್ತೆ, ನಿಮಗೆ ಬೆಲೆ ಹೆಚ್ಚು ಸಿಗುತ್ತೆ ಅಂತ ಹೇಳ್ಯಾರ. ಇದೇ ಸಂದರ್ಭದಲ್ಲಿ ಕಲಬುರಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಸಚಿವರಾದ RR ಬಿರಾದರ್ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದು ಹೀಗೆ. ನಾನು RR ಬಿರಾದರ್, ಕುಲಸಚಿವರು, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ, ಕಲಬುರಗಿ. ಕೃಷಿ ಮಂತ್ರಿಯಾದ ನಿರ್ಮಲಾ ಸೀತಾರಾಮನ್ ಅವರು 2025-26 ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಬಡವರು, ಯುವಕರು, ರೈತರು ಮತ್ತು ಮಹಿಳೆಯರನ್ನು ಗಮನದಲ್ಲಿಟ್ಟುಕೊಂಡು ಬಡತನ ಮುಕ್ತ ಭಾರತ, ಉತ್ತಮ ಗುಣಮಟ್ಟದ ಶಿಕ್ಷಣ ಪೂರೈಕೆ ಹಾಗೂ ಆರೋಗ್ಯದ ಪೂರೈಕೆ, ಉದ್ಯೋಗ ಸೃಷ್ಟಿ, ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಮತ್ತು ಕೃಷಿ ಉತ್ಪಾದನೆಯನ್ನು ಇನ್ನಷ್ಟು ಹೆಚ್ಚಿಸಲು ಈ ಸಲದ ಮುಂಗಡಪತ್ರದಲ್ಲಿ ಹೆಚ್ಚಿನ ಹಣಕಾಸು ನೆರವು ನೀಡುವ ಮೂಲಕ ಅನೇಕ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಈ ಸಲದ ಮುಂಗಡಪತ್ರದಲ್ಲಿ ಕೃಷಿಯು ನಮ್ಮ ದೇಶದಲ್ಲಿ ಅಭಿವೃದ್ಧಿಯ ಯಂತ್ರವಾಗಿದ್ದು ಕೃಷಿ ಉತ್ಪಾದನೆ ಹೆಚ್ಚಿಸಲು, ಕೃಷಿ ಬೆಳೆಗಳ ವೈವಿಧ್ಯೀಕರಣ ಮಾಡಲು, ನೀರಾವರಿ ಸೌಲಭ್ಯಗಳನ್ನು ಪೂರೈಕೆ ಮಾಡಲು ಹಾಗೂ ಕೃಷಿ ಉತ್ಪನ್ನಗಳ ಸಂಗ್ರಹಣೆಯನ್ನು ಹೆಚ್ಚಿಸಲು ಪ್ರಧಾನಮಂತ್ರಿ ಧನ ಧಾನ್ಯ ಕೃಷಿ ಯೋಜನೆ ಜಾರಿಗೊಳಿಸಲು ಘೋಷಣೆ ಮಾಡಿದ್ದಾರೆ. ಇದು ಕೂಡ ಒಂದು ಒಳ್ಳೆಯ ಕ್ರಮ ಆಗಿದೆ ಅಂತ ನಾನು ಹೇಳ್ತೇನೆ. ಗ್ರಾಮೀಣ ಅಭಿವೃದ್ಧಿಯನ್ನು ಬಲಪಡಿಸಲು, ಅಂದರೆ ಕೃಷಿಯಲ್ಲಿ ಹೆಚ್ಚು ಉದ್ಯೋಗ ಸೃಷ್ಟಿಸಲು, ಹೆಚ್ಚಿನ ಬಂಡವಾಳ ತೊಡಗಿಸಲು ಮತ್ತು ಸೂಕ್ತವಾದ ತಂತ್ರಜ್ಞಾನವನ್ನು ಬಳಸಿಕೊಂಡು ಕೃಷಿ ಹೆಚ್ಚಿನ ಉತ್ಪಾದನೆಯನ್ನು ಸಾಧಿಸಲು, ಗ್ರಾಮೀಣ ಸಮೃದ್ಧಿ ಮತ್ತು ಸ್ಥೈರ್ಯ ಕಾರ್ಯಕ್ರಮ ಅನುಷ್ಠಾನಗೊಳಿಸಲು ಘೋಷಣೆ ಮಾಡಿದ್ದಾರೆ. ಇದು ಬಹಳ ಅತ್ಯಂತ ಉಪಾಯಕಾರಿಯಾಗಲಿದೆ ಎಂದು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇದು ಗ್ರಾಮೀಣ ಪ್ರದೇಶದ ಸಣ್ಣ ಅತಿ ಸಣ್ಣ ರೈತರಿಗೆ, ಕೃಷಿ ಕಾರ್ಮಿಕರಿಗೆ, ಬಡವರಿಗೆ, ಯುವಕರಿಗೆ ತುಂಬಾ ಸಹಾಯಕಾರಿಯಾಗಲಿದೆ. ಯಾಕಂದ್ರೆ ಇದರಿಂದ ಸಾಕಷ್ಟು ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿದೆ. ಆ ಮೂಲಕ ಆ ಜನರ ಆದಾಯವನ್ನು ಹೆಚ್ಚಾಗಿ ಅವರ ಜೀವನ ಮಟ್ಟ ಸುಧಾರಣೆ ಆಗಲಿದೆ. ಜೊತೆಗೆ ದ್ವಿದಳ ಧಾನ್ಯ, ತರಕಾರಿ, ಹಣ್ಣು, ಹಂಪಲ ಮತ್ತು ಹತ್ತಿ ಉತ್ಪಾದನೆ, ಮೀನುಗಾರಿಕೆ ಈ ಸಲದ ಒಂದು ಮುಂಗಡಪತ್ರದಲ್ಲಿ ಹೆಚ್ಚಿನ ಒಂದು ಒತ್ತು ನೀಡಲಾಗಿದೆ. ಇದುವರೆಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಮಂಡಿಸಿದ ಕೇಂದ್ರ ಬಜೆಟ್ ಕುರಿತು ರೈತರ ಪ್ರತಿಕ್ರಿಯೆಗಳನ್ನ ಕೇಳಿದಿರಿ. ಪ್ರಸ್ತುತಿ ಮಾಯಾ ರಾಮನ್ ಹಾಗೂ ಕುಮಾರ್ ಅಗಡಿ. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಗೋಕಾಕ ತಾಲೂಕು ಕೌಜಲಗಿಯ ನಾಗೇಂದ್ರ ಮಾನಪ್ಪ ಕಂಬಾರ ಹಾಗೂ ಸಂಗಡಿಗರಿಂದ ಶ್ರೀಕೃಷ್ಣ ಪಾರಿಜಾತ. ಶ್ರೀಕೃಷ್ಣ ಪಾರಿಜಾತದಲ್ಲಿ ಕೃಷ್ಣ ರುಕ್ಮಿಣಿ ಸನ್ನಿವೇಶ ಕೇಳುತ್ತಿರುವಿರಿ. ಹೃದಯನಗೆ ರಂಶವ ಜನಗಳ ಕೊಟ್ಟು ಸಲಹುವ ತಾಯಿ ಶಾರದೆ Oh, ಅಜುರನು ಕೊಂದು ಹಾತು ಅವತಾರವನು ತಾಳಿ ಬಂದೆ ಒಬ್ಬರನ್ನೊಬ್ಬರು ಪರಿಚಯ ಮಾಡಿಕೊಳ್ಳುದು ಸಹಜವಾದದ್ದು. ಹೌದಲ್ರಿ, ನಮಗೆ ನೀವು ಬೇಕ್ರೆ ಬೇಕು, ನಿಮಗೆ ನಾವು ಬೇಕು, ನಾವು ಬೇಕು. ಈ ಬಾಬಾ ಸಾಗರ ಅನ್ನುವಂತ ಒಂದು ಸಾಗರ ಅದ, ಸಾಗರ ಅದ, ಅದರೊಳಗೆ ನಾವು ಅದೀವ್ರಿ. ಅದಿ ನಿಮ್ಮಂತವ್ರು ಒಬ್ಬ ದಾಟಿಸಿಕೊಂಡು ಹೋಗ್ಲಿಕ್ಕೆ ಬೇಕು. ಹೀಗ ಅಂದಮೇಲೆ ತಾವು ಯಾರು? ನಾ ನಾರಾಯಣಂತ ಪರಿಚಯ ಇವತ್ತಿನ ದಿವಸ. ಹೌದ್ರಿ, ನಿನಗೆ ಗುರ್ತಾಗಬೇಕಾಗಿತ್ತು, ಅದು ಆಗಲಿಲ್ಲ. ಅದು ಯಾಕೆ ಆಗಲಿಲ್ಲರಿಪ? ಯಾಕ? ನೀನು ನಿನ್ನ ತಾಯಿ ಗರ್ಭದಲ್ಲಿ ಯಾವಾಗ ಉತ್ಪತ್ತಿ ಆದೆ, ನವಮಾಸ ಕಾಲಗಳನ್ನು ಕಳೆದುಕೊಂಡೆ. ಅಂದ್ರೆ ಏನು, 9 ತಿಂಗಳ? ಹೌದು, 9 ತಿಂಗಳು ನೀನು ನಿನ್ನ ತಾಯಿ ಗರ್ಭದಲ್ಲಿ ವಾಸ ಮಾಡಿದಾಗ ಆಗ 9 ವ್ಯಕ್ತಿಗಳನ್ನು ನನ್ನ ನಾಮಸ್ಮರಣೆ ಮಾಡಿಕೊಂಡೆ. ಅಂದ್ರೆ ಏನು, 9 ವ್ಯಕ್ತಿಗಳನ್ನ ಮಾಡಿಕೊಂಡಿ? ಹೌದು. ದಾವು ದಾವು ಯಾವ್ಯಾವ್ರಿ? ಶ್ರವಣ, ಶ್ರವಣ, ಸ್ಮರಣ, ಸ್ಮರಣ, ಕೀರ್ತನ, ಕೀರ್ತನ, ಪಾದಸೇವನ, ಪಾದಸೇವನ, ಅರಂಚನ, ಅರಂಚನ, ವಂದನ, ವಂದನ, ದಾಸೆ, ದಾಸ್ಯ, ಶಂಖೆ, ಶಂಖೆ, ಆತ್ಮನಿವೇದ. ಈ ಪ್ರಕಾರ 9 ವ್ಯಕ್ತಿಗಳನ್ನು ಮಾಡಿಕೊಂಡಾಗ ನಾನಾರನಂತಹ ಪರಿಚಯ ನಿನ್ನಲ್ಲಿತ್ತು. ಎತ್ತರಿಪ, ನನ್ನ ಆಶೀರ್ವಾದ ಬಲದಿಂದ ಈ ಭವಸಾಗರದೊಳಗೆ ಹುಟ್ಟಿ ಬಂದಿ. ಹೌದಲ್ರಿ. ಬಂದಾಕ್ಷಣ ತಾವು ಬಂದಂತವ್ರು ಯಾರಂತ ನನ್ನ ಪ್ರಶ್ನಾರ್ಥ ಮಾಡ್ತಿದ್ದೆ ಅಂದ ಮೇಲೆ, ನಾನಾರನಂತಹ ಪರಿಚಯ ನಿನಗೆ ಇವತ್ತಿನ ದಿವಸ ಆಗಲಿಲ್ಲ. ನಮಗೆ ಆಗೇ ಇಲ್ರಿ. ಇದನ್ನ ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಳ್ಳುದು ಸಹಜವಾಗಲ್ರಿ. ನನ್ನ ಪರಿಚಯ ನಿನಗೆ ಬೇಕಾಗಿದೆ. ಅಂದಮೇಲೆ ಮೊದಲು ನೀನು ಯಾರು? ನನಗೆ ಮನುಷ್ಯರಂತಾರಿಪ. ಸಂತೋಷ ಜಂತು ನಾಮ ಧರ್ಮ ದುರ್ಲಭ. ದುರ್ಲಭ, ಈ ಭೂಮಿಯ ಮೇಲೆ ಮನುಷ್ಯರಾಗಿ ಹುಟ್ಟಿ ಬರುವುದೇ ದುರ್ಲಭ. ದುರ್ಲಭ, ಬಂದ ಮೇಲೆ ಅದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದೇ ಮಹಾದುರ್ಲಭ. ಮಹಾದುರ್ಲಭ. ಶ್ರೇಷ್ಠವಾಗಲಪಟ್ಟಂತ ಈ ಶರೀರ, ಈ ಮನುಷ್ಯ ಜನ್ಮ ತಾಳಿ ಬಂದ ಮೇಲೆ ನನಗ ಅತಿ ಸಂತೋಷ ಆಗ್ತದ. ಅತಿ ಸಂತೋಷ ಅಂದ ಮೇಲೆ ನಾನು ಯಾರು? ಯಾರು ಹೇಳಿದ್ರೆ ಗುರ್ತಾಗ್ತದ್ರಿಪ? ಕೇಳು, ಯಾರು ನಂದ ಕಂದ ಗೋವಿಂದ ಮುಖ ಮಾಧವ ಭಕ್ತವತ್ಸಲ ಈ ಪ್ರಕಾರ ನನಗ ಅನೇಕ ನಾಮಗಳುಂಟು. ಹೀಗ ಅನೇದ್ದು ಹೇಳಿದ್ರೆ ನನಗೆ ಗುರುತಾಗುದಿಲ್ಲ, ಆಗ್ಲಿಕ್ಕಿಲ್ಲ. ಐದು ಮಂದಿ ಮುತ್ತೈದರು ಕೂಡಿಕೊಂಡು ನಿತ್ಯದಲ್ಲಿ ತೊಟ್ಟಿಲೊಳಗೆ ಹಾಕಿ ಜೋಗಳು ಪಾಡಿದಂತ ನಿಜವಾದ ನಾಮ ತಿಳಿಸಿಕೊಟ್ಟದ್ದಾದ್ರೆ ಗುರುತಾಗ್ತದ. ಹೀಗ ನಿಮ್ಮ ತಂದೆ ಯಾರು, ಯಾರು ತಾಯಿ ಯಾರು, ಯಾರು ನಿಮ್ಮಿಂದ ಉದ್ಧಾರ ಆದವ್ರು, ಯಾರು ಯಾರು ಸಂವಾರ ಆದವ್ರು, ಯಾರು ಸವಿಸ್ತಾರವಾಗಿ ಹೇಳಿದ್ದಾದ್ರೆ ಗುರುತಾಗ್ತದ. ಹೀಗ ಹಾಗಾದ್ರೆ ಕೇಳು. ವಸು ದೇವ ದೇವ ಕೃಷ್ಣನಾಥ ಜನ ಹೆಸರು ಕೃಷ್ಣನಾಥ ವಸುದೇವರ ಮಗನಾಗಿ ದೇವತಾ ಸ್ವರೂಪನಾಗಿ ಕಂಸಾಸುರನು ಮರ್ದನ ಮಾಡಿದಂಥವನಾಗಿ ವಸುದೇವ ದೇವಿಕೆ ಸಂತೋಷ ಉಂಟ ಮಾಡಿದವನಾಗಿ ವಸುದೇವ ದೇವಿಕೆ ಎಂಟನೇ ಗರ್ಭದಿಂದ ಅವತಾರ ಧಾರಣ ಆಗಿ ಬಂದಂತ ಶ್ರೀಕೃಷ್ಣ ಶ್ರೀಕೃಷ್ಣ ಅಂತ. ಶಾಂತಾಕಾರಂ ಭುಜಗ ಶೈನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನ ದೃಶ್ಯಂ ಮೇಘವರ್ಣಂ ಸುವಾಂಗನಂ ಲಕ್ಷ್ಮೀಕಾಂತಂ ಕಮಲನಯನ ಯೋಗ ವಿಜ್ಞಾನ ಗಮ್ಯಂ ಸರ್ವಲೌಕಿಕ ನಾದ ನಾರಾಯಣಂ ನಮೋ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವ ದೇವೋತ್ತಮ ದೇವ ಶಿಖಾಮಣಿ ಕಪಟ ನಾಟಕ ಸೂತ್ರಧಾರಿ ಈ ವೇಷಧಾರಿಯಾಗಿ ಇಲ್ಲಿ ಬರಲಿಕ್ಕೆ ಕಾರಣ ಏನು ಸ್ವಾಮಿ? ಏನು ಈ ಕೃಷ್ಣ ಅವತಾರ ಧಾರಣ ಮಾಡಿಕೊಂಡು ಬರಲಿಕ್ಕೆ ಕಾರಣವೇನು? ಏನು ಕಾರಣ ಇಲ್ಲಿಗೆ ಬಂದಿರಿ ಈಗ? ಹೌದು, ಹಾಗಾದ್ರೆ ಕೇಳು. ಹೇಳ್ರಲ್ಲ ಏನು ಕಾರಣ? ಈ ಭೂಮಿಯ ಮೇಲೆ ಪಾಪ ಅನ್ನುವಂತಹದ್ದು ಹೆಚ್ಚಾಯಿತು. ಎಂಥ ಪಾಪ ಹೆಚ್ಚಾತ್ರಿ? ಗೋಹತ್ಯ, ಸ್ತ್ರೀಹತ್ಯ, ಶಿಶುಹತ್ಯ, ಬ್ರಹ್ಮಹತ್ಯ, ಇಂತಹ ಮಹಾಪಾಪಗಳನ್ನು ಮಾಡ್ಲಿಕ್ಕೆ ಹೆಚ್ಚರು. ಈ ಪಾಪಗಳನ್ನು ಯಾರು ಮಾಡಿದ್ರಿ? ದೈತರು. ಅವರು ಯಾರ್ರಿ? ಶಕ್ಟಾಸುರ, ತೃಣಾಸುರ, ಭಾನಾಸುರ, ಬಕಾಸುರ, ಸ್ವತಃ ಎನ್ನ ಮಾವನಾದಂತಹ ಕಂಸಾಸುರ. ಇಂತಿಂತಹ ದೈತರು ಈ ಪುಣ್ಯ ಭೂಮಿಯ ಮೇಲೆ ಹುಟ್ಟಿ ಮಹಾಪಾಪದ ಕೃತ್ಯಗಳನ್ನು ಮಾಡಿದರು. ಆವಾಗ ಈ ಭೂದೇವಿ ಪಾಪದ ಭಾರವನ್ನು ತಾಳಲಾರದೆ ಒಂದು ಗೋರೂಪ ಧಾರಣ ಮಾಡಿಕೊಂಡು ಎನ್ನಲ್ಲಿ ಬಂದು ಮೊರೆ ಇಟ್ಟಳು. ಆವಾಗ ನಾನು ಅಭಯ ಕೊಟ್ಟೆ. ಏನಂತ ಕೊಟ್ಟೆ? ನೀನೇನು ಚಿಂತಿಸುವುದು ಕಾರಣವಿಲ್ಲ, ಈ ಸದ್ಯ ಇದರ ಸಂದೇಹನು ಇಲ್ಲ. ಮುಂದೆ ನಾನು ಕೃಷ್ಣಾವತಾರ ಧಾರಣ ಮಾಡಿಕೊಂಡು ಬಂದು ನಿನ್ನ ಪಾಪದ ಭಾರ ಹರಣ ಮಾಡ್ತಂತ ಹಿಂದೆ ಭೂದೇವಿಗೆ ವಚನ ಕೊಟ್ಟಿದ್ದೆ. ಆ ವಚನ ಕೊಟ್ಟ ಪ್ರಕಾರ ಈಗ ನಾನು ಕೃಷ್ಣಾವತಾರ ಧಾರಣ ಮಾಡಿಕೊಂಡು ಬರಬೇಕಾಗಿತ್ತು, ಬಂದದನು. ಸ್ವಾಮಿ ಸಂತೋಷ ಆತ್ರಿಪ. ಆ ವೈಕುಂಠದಿಂದ ಇಲ್ಲಿ ಬರಬೇಕಾದ್ರೆ ಯಾರ್ಯಾರು ಬಂದಿರಿ? ಯಾರ್ಯಾರು ಕೂಡಿಕೊಂಡು ಇಲ್ಲಿ ಬಂದು ಎಲ್ಲಿಗೆ ಬಂದಿರಿ ಕೇಳು. ಆದಿಲಕ್ಷ್ಮಿ ರುಕ್ಮಿಣಿ ಕೂಡಿಕೊಂಡು ಇಲ್ಲಿಗೆ ಬಂದಿದ್ದೆ. ಇಲ್ಲಿಗೆ ಬಂದಿರಿ, ಸ್ವಲ್ಪ ಪರವಾನಗಿ ಬೇಕಲ್ರಿ ನಿಮಗೆ. ಅವಳನ್ನ ಮಾತಾಡಿಸಲಿಕ್ಕೆ ನಿನಗೆ ಪರವಾನಗಿ? ಯಾವ ಪ್ರಕಾರ ನೈವೇ ಭಕ್ತಿಯಿಂದ ನನ್ನ ನಾಮಸ್ಮರಣೆ ಮಾಡಿಕೊಂಡು ಪರಿಚಯ ಮಾಡಿಕೊಂಡೆ, ಅದರಂತೆ ಅವಳ ಪರಿಚಯ ನೀನು ಮಾಡ್ಕೋತೀನಿ. ನಿನ್ನ ಪರಿಚಯ ಅವಳಿಗೆ ಮಾಡ್ತೀನಿ. ಹೋಗು ಅಮ್ಮ. ತಾಯಿ, ತಾವು ಬಂದಂಥವರು ಯಾರು? ಏನಮ್ಮ ನಾನು ಕೇಳೋಕೆ, ನೀನು ಯಾರು? ನನಗೆ ದೂತೆ ದೂತೆ ಅಂತಾರ್ರಿ. ಏನ ದೂತೆ ದೂತೆ ಅಂತ ಇದ್ದಾರ? ಹೌದಮ್ಮ. ಇರ್ಲಮ್ಮ. ಹೆಣ್ಣು ಮಕ್ಕಳು ಎದುರ ಮೇಲೆ ಪ್ರೀತಿ? ಅಮ್ಮ ತವರ ಮನೆ ಮೇಲೆ. ಅಂದ ಮೇಲೆ ತಮ್ಮ ತವರ ಮನೆ ಯಾವುದು? ಅತ್ತಿ ಮಣಿ ಯಾವುದು? ಅತ್ತಿ ಮಣಿ ಯಾವುದು? ನೀವು ಇರ್ತಕ್ಕಂತ ಸ್ಥಾನ ಯಾವುದು ಹೇಳಿದ್ರ ಗುರುತಾಗ್ತದೆ? ಹೌದವ್ವ ಹೇಳಮ್ಮ. ಕ್ಷೀರಸಾಗರ ಹ್ಞೂ ಏನ ತವರು ಮಣಿ ಉಂಟು, ದ್ವಾರಕಾಪಟ್ಟಣದಲ್ಲಿ ಬಂದು ಏನ ಹತ್ತಿ ಮಣಿ ಉಂಟು, ಹತ್ತಿ ಮಣಿ ಉಂಟು. ಇದು ಅಲ್ಲದೆ ನಾವಿರ್ತಕ್ಕಂತ ಸ್ಥಾನ ಯಾವ್ದು? ಯಾವ್ದು? ವೈಕುಂಠಪುರ ನೋಡಮ್ಮ. ಅಯ್ಯಯ್ಯವ್ವ, ಕಣ್ಣಿಗೆ ಎಷ್ಟು ಚಂದ ಕಾಣಿಸ್ತೀರಿ. ಇರ್ಲಿವಾ, ಕುಂಟಗ ಕೊಟ್ರೆ ನೀವು. ಏ ಚೇಷ್ಟ ಮಾಡಬಾರ್ದಮ್ಮ. ಇಲ್ಲಮ್ಮ, ತಮ್ಮ ಅತ್ತಿ ಅವರು ಇದ್ದಾರ? ಮಾವರಿ ಅವರಾದ್ರೂ ಇದ್ದಾರಮ್ಮ. ಅಂದ ಮೇಲೆ ತಮ್ಮ ಅತ್ತಿ ಯಾರು, ಮಾಮು ಯಾರು, ಮಾವ ಯಾರು, ಭಾವು ಯಾರು, ಭಾವ ಯಾರು, ಎಲ್ಲರದು ವಿಸ್ತಾರವಾಗಿ ಹೇಳಿದ್ದಾದ್ರ ಗುರ್ತಾಗ್ತದೆ. ಹಾಗಾದ್ರೆ ಕೇಳಮ್ಮ. ಹಾ ಹೇಳ್ರಿ. ಸಂದೇಶ ಆಗ್ಲಿ, ನನಗ ಬೇಕಾದಂತ ಹೆಸರು ಬರ್ಲಿಲ್ಲ. ಅಂದ್ರ ಅವ್ರಿ ಅವ್ರ ಅಂದ್ರ ನಿಮ್ಮ ಅವ್ರ ಗುರುತಿಲ್ರಿ? ಏನಮ್ಮ ಅದು? ಅಂದ್ರ ತಮ್ಮ ಪುರುಷಂದ್ರ ಹೆಸರು. ಈಗ ಹೌದು ನೋಡಮ್ಮ, ಈ ಕೂಡಿದಂತ ಸಭೆಯಲ್ಲಿ ಎಲ್ಲ ಪರಮಾತ್ಮರ ಹೆಸರು ಹೇಳಲಿಕ್ಕೆ ಸ್ವಲ್ಪ ನಾಚಿಕ್ ಬರ್ತದ? ಏನ್ರಿ ವಾ, ತಾವು ದೊಡ್ಡವರು ಬಲ್ಲವರು ಇದ್ದ ಮೇಲೆ ನಾಚ ಬರ್ತಾಯಿ. ನಾನು ಭಕ್ತಿಯಿಂದ ಕೇಳ್ತಾ ಇದ್ದೇನೆ. ಈಗ ಹೌದು, ನಾನು ಅವ್ರ ಭಕ್ತಿನೇ ಹೇಳ್ತೀನಿ ಕೇಳಮ್ಮ. ಹೇಳ್ರಮ್ಮ, ಯಾರು